ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಕೊಪ್ಪಳ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90%, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದರೆ ಈಗ ಒಂದು ಪ್ರಕಟಣೆ, ನಂತರ ಘನ ಕೃಷಿ ಕಾರ್ಯಕ್ರಮ ಕೇಳೋಣಂತ. ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆಯಾಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ, ಅಪನೆ ಕೋ ಫಿಟ್ ರಖ್ತೆ ಹೈ, ತೋ ಯೇ ವಿಕಸಿತ ಭಾರತ್ ಕಿ ಯಾತ್ರಾ ಮೇ ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿ. ಘನ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನಕೃಷಿ ಘನಕೃಷಿ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಒಂದು ಅಪರೂಪದ ವಿಶಿಷ್ಟವಾದ ಸರಣಿಯನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಸುಮಾರು 150 ಹಿಂದೆ ಕೃಷಿ ವಿಜ್ಞಾನದ ಕುರಿತು ರೈತರ ಸಲುವಾಗಿ ಕನ್ನಡದೊಳಗ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳಿಂದ ರಚಿತವಾದ ಪ್ರಪ್ರಥಮ ಕೃಷಿ ಜ್ಞಾನದ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತಗೊಳಿಸುವುದೇ ಈ ಸರಣಿಯ ಉದ್ದೇಶ. ಈ ಮಹತ್ತರವಾದಂತಹ ಗ್ರಂಥದಲ್ಲಿರುವಂತಹ ಸಂಗತಿಗಳನ್ನು ರೈತರು ತಿಳಿದುಕೊಳ್ಳಬೇಕು. ಇಲ್ಲಿಯ ಜ್ಞಾನವನ್ನ ತಾವು ತಮ್ಮ ಕೃಷಿ ಒಳಗ ಅಳವಡಿಸಿಕೊಂಡ್ರೆ ತಮ್ಮ ಬಾಳು ಹಸನಾಗ್ತದ, ಅಷ್ಟೇ ಅಲ್ಲ ಪರಿಸರ ಕೂಡ ಹಸನಾಗ್ತದ. ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ಕ್ರಿಸ್ತಶಕ 1876 ವಿಜಯಪುರ ಜಿಲ್ಲೆ ಒಳಗ ಸಂಚಾರ ಮಾಡ್ತಾ ಇದ್ದಾಗ ಭೀಕರವಾದಂತಹ ಬರಗಾಲವನ್ನು ಕಾಣ್ತಾರೆ. ದೇಶಕ್ಕೆಲ್ಲ ಅನ್ನ ನೀಡಿ ಹೊಟ್ಟೆ ತುಂಬಿಸುವಂತಹ ರೈತ ತನ್ನ ಹೊಟ್ಟೆಪಾಡಿಗಾಗಿ ದನಕರಗಳನ್ನು ಹೊಡೆದುಕೊಂಡು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ದುಡಿದು ತಿನ್ನುವುದಕ್ಕೆ ಗುಳೆ ಹೋಗುವಂತಹ ಸನ್ನಿವೇಶ ಶ್ರೀಗಳಿಗೆ ಕಳವಳವನ್ನ ಉಂಟು ಮಾಡಿ ಕಣ್ಣಲ್ಲಿ ನೀರು ತರಿಸ್ತದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಪ್ರಮಾಣ ಇರುವುದಕ್ಕೆ ರೈತರಿಗೆ ಯಾಕೆ ಈ ಪಾಡು ಅಂತೇಳಿ ಚಿಂತನೆ ಮಾಡ್ತಾರೆ. ರೈತರು ಪ್ರಸನ್ನವಾಗಿದ್ದರೆ ಮಾತ್ರ ದೇಶ ನೆಮ್ಮದಿಯಾಗಿರುತ್ತದೆ ಅಂಥೇಳಿ ಕೃಷಿ ಜ್ಞಾನ ಪ್ರದೀಪಿಕೆಯಂತಹ ಕೃತಿಯನ್ನ ರಚಿಸುವುದಕ್ಕೆ ಅವರು ಮುಂದಾಗ್ತಾರೆ. ಆಂಧ್ರಪ್ರದೇಶದ ದೂರ್ವಾಳ್ ಅನ್ನುವಂತಹ ಗ್ರಾಮದೊಳಗ ವೀರಪ್ಪಯ್ಯ ವೀರಮ್ಮ ಎಂಬ ದಂಪತಿಗಳಿಗೆ ಕ್ರಿಸ್ತಶಕ 1828 ವಿರೋಧಿ ನಾಮ ಸಂವತ್ಸರದೊಳಗ ಅವರ ಜನ್ಮ ಆಗ್ತದೆ. ನಾಗಭೂಷಣರ ತಂದೆ ವೀರಯ್ಯನವರು ಕೃಷಿ ಒಳಗ ಪರಿಣಿತರಾಗಿದ್ದರಿಂದ ಅವರ ಮಠದೊಳಗ

ಅದಕ್ಕಾಗಿ ಇದೊಂದು ಜನರಿಗೆ ಮಾಡುವ ಅತ್ಯಂತ ಉಪಕಾರ. ಇನ್ನು ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ನೀರಾವರಿ ಇಲ್ಲ, ಇನ್ನೂ ಅನೇಕ ಕಡೆಗಳಲ್ಲಿ ಒಣ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಣ ಬೇಸಾಯ ಮಾಡುವಂತ ರೈತರಿಗೆ ಇದೊಂದು ವರದಾನ ಆಗಿದೆ. ಅದಕ್ಕೆ ಒಣ ಬೇಸಾಯವನ್ನು ಮಾಡತಕ್ಕಂಥ ಎಲ್ಲ ರೈತರು ಘನಮಠ ಶಿವಗಳು ಹೇಳಿದಂತ ಕೃಷಿ ಜ್ಞಾನ ಪ್ರದಿಕ್ಷೇಪವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಹೇಳುವಂತ ವಿಧಾನವನ್ನು ಅನುಸರಿಸಿದರೆ ಖಂಡಿತವಾಗಿ ಒಂದೇ ಮಳೆಯಲ್ಲಿ ಸಮೃದ್ಧವಾದಂತಹ ಬೆಳೆ ಬರುತ್ತದೆ. ಅದೇ ವಿಧಾನವನ್ನು ಆಕಾಶವಾಣಿ ಕಲಬುರಗಿ ಕೇಂದ್ರದವರು, ಆಕಾಶವಾಣಿ ವಿಜಯಪುರ ಕೇಂದ್ರದವರು ಒಣ ಬೇಸಾಯ ಮಾಡುವಂತಹ ರೈತರಿಗೆ ಈ ಒಂದು ಅವರ ವಿಧಾನವನ್ನು ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡುವಂತ ಒಂದು ಘನ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹಿಂಗಾಗಿ ಆಕಾಶವಾಣಿ ಕೇಂದ್ರದ ಎಲ್ಲ ಅಧಿಕಾರಿಗಳಿಗೆ, ಸೋಮಶೇಖರ್ ರೊಳ್ಳಿ ಶರಣರಿಗೆ, ಅವರು ಕಾರ್ಯಕ್ರಮ ಅಧಿಕಾರಿಗಳು ಈ ಕೃಷಿಯ ಬಗ್ಗೆ ಅತ್ಯಂತ ಆಸಕ್ತಿ ಉಳ್ತಕ್ಕಂತಹ ಶರಣರು, ಅವರು ಈ ಕಾರ್ಯವನ್ನ ಒಣ ಬೇಸಾಯ ಮಾಡುವಂತಹ ರೈತರಿಗೆ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಅದಕ್ಕಾಗಿ ಎಲ್ಲ ಒಣ ಬೇಸಾಯ ಮಾಡುವ ರೈತರ ಮೇಲೆ, ನಮ್ಮ ಸೋಮಶೇಖರ್ ರೊಳ್ಳಿ ಮೇಲೆ ಘನಮಠ ಶ್ರೀಗಳ ಅಂತಃಕರಣ ಸದಾಕಾಲ ಹಿಂಗೇ ಇರಲಿ ಅಂತ ಹಾರೈಸಿ ಈ ಮಾತು ಮುಗಿಸ್ತೇನೆ. ಶರಣರು ಬಾಗಲಕೋಟೆ ಜಿಲ್ಲೆ ಶಿರೂರಿನ ಶ್ರೀ ಮಹಾಂತತೀರ್ಥ ನಿಸರ್ಗೋಪಚಾರ ಕೇಂದ್ರದ ಪೂಜ್ಯರಾದಂಥ ಡಾ ಬಸವಲಿಂಗ ಸ್ವಾಮಿಗಳು ಆಶೀರ್ವದಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ, ಅದೇ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಹೋದ ಕೃಷಿ ಋಷಿ ಘನಮಠ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಆಕಾಶವಾಣಿ ವಿಜಯಪುರ ಹಾಗೂ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ನಮ್ಮ ಅತ್ಯಂತ ಆತ್ಮೀಯರಾದ ಶ್ರೀಮಠದ ಸದ್ಭಕ್ತರಾಗಿರುವಂತಹ ಸೋಮಶೇಖರ್ ರೊಳ್ಳಿ ಅವರು ಘನ ಕೃಷಿ ಅನ್ನುವಂತಹ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಅದು ಒಣ ಬೇಸಾಯದ ಎಲ್ಲ ರೈತರಿಗೆ ಒಂದು ವರದಾನವಾಗಿದೆ. ನಮ್ಮ ದೇಶ 5 ಲಕ್ಷ ಹಳ್ಳಿಗಳ ದೇಶ, ಇದು ಕೃಷಿ ಪ್ರಧಾನ ರಾಷ್ಟ್ರ. ಅದಕ್ಕೆ ಬಹಳಷ್ಟು ಒಣ ಬೇಸಾಯದ ರೈತರು ಅಂತಂದ್ರೆ ಭುವಿಗಳಿದ ಭಗವಂತ. ಆ ಭಗವಂತ ಉತ್ತಿ ಬಿತ್ತಿ ಬೆಳೆದ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ. ಅದಕ್ಕೆ ಅಂಥ ರೈತ ಅವ ಸಮೃದ್ಧಿಯಾಗಿ ಕಾಯಕವನ್ನು ಕೊಟ್ಟು ಬಡತನದ ಬೇರಿಗೆ ಕೊಡ್ಲಿ ಪೆಟ್ಟು ಹಾಕಿದವರು ಬಸವಾದಿ ಶರಣರು. ಅದಕ್ಕೆ ಕಾಯಕನಿಷ್ಠನಾದ ನಮ್ಮ ರೈತ ಒಂದೇ ಒಂದು ಮಳೆ ಆಯಿತು ಅಂತಂದ್ರೆ ಸಮೃದ್ಧವಾಗಿ ಹೆಂಗ ಬೆಳೆಯನ್ನು ಬೆಳಿಬೇಕು ಅನ್ನುವಂತಹ ಘನಮಠ ಶಿವಯೋಗಿಗಳ ಹೇಳಿದಂತೆ ಭೂಮಿಯನ್ನು ತಯಾರು ಮಾಡಿದರಿಂದ ಈ ನಾಡಿನಲ್ಲಿ ಸಮೃದ್ಧಿಯಾಗಿ ಬೆಳೀತದೆ. ಅದಕ್ಕೆ ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡವನ್ನಾಗಿ ಈ ನಾಡನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರೈತರೆಲ್ಲ ಮನಸ್ಸು ಮಾಡಬೇಕು. ಅದಕ್ಕಾಗಿ ಆ ರೈತರಿಗೆ ಆ ಭೂಮಿಕೆಯನ್ನು ತಯಾರು ಮಾಡಲಿಕ್ಕೆ ಆಕಾಶವಾಣಿ ವಿಜಯಪುರ ಹಾಗೂ ಕಲಬುರಗಿ ಕೇಂದ್ರಗಳು ಸನ್ನದ್ಧಾಗಿ ನಿಂತಾವ. ಅದಕ್ಕೆ ಪ್ರತಿ ವಾರ ಈ ಘನ ಕೃಷಿ ಕಾರ್ಯಕ್ರಮವನ್ನು ಬಿತ್ತರಿಸಿ ರೈತರಿಗೆ ಒಂದು ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಪ್ರಾಣ ಆಗಿರುವಂತಹ ನಮ್ಮ ದೇಶದ ರೈತ ಈ ಘನ ಕೃಷಿಯನ್ನು ಮಾಡಿ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಹೃದಯ ಹಾರೈಸ್ತೀವಿ. ವಿಶೇಷವಾಗಿ ಜೀರೋ ಕಲ್ಟಿವೇಷನ್ ಮತ್ತು ಸಾವಯವ ಬೇಸಾಯ ಇಂಥವೆಲ್ಲ ಮಾಡ್ತಾ ಇದ್ರೆ ಪೆಸ್ಟಿಸೈಡ್ಸ್ ಹಾಗೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಈ ನೈಸರ್ಗಿಕ ಕೃಷಿ ಜೀವಾಮೃತ ಇವೆಲ್ಲ ಉಪಯೋಗ ಮಾಡಿ ಭೂಮಿಯನ್ನ ಹೆಚ್ಚು ಫಲವತ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿಯ ಮನವಿ. ಅದಕ್ಕೆ ಎಲ್ಲಾ ರೈತ ಬಾಂಧವರು ಹಾಗೂ ನಮ್ಮ ದೇಶದ ಎಲ್ಲ ನಾಗರಿಕರು ಈ ದಿಸೆಯಲ್ಲಿ ಚಿಂತನೆ ಮಾಡಿ ಒಂದು ಮಾಬ್ ರೆವಲ್ಯೂಷನ್ ಮಾಡಬೇಕು. ಮತ್ತ ಯಾರಿಗೂ ಬಡತನ ಬರಲ್ದಂಗ, ಹಸಿವು ಬಡತನ ಇವೆಲ್ಲ ನಿವಾರಣೆ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ. ಶರಣ ಶರಣಾರ್ಥಿ. ಲಿಂಗಸಗೂರು ತಾಲೂಕು ಸಂತೇಕೆನ್ನೂರಿನ ಶ್ರೀ ಘನಮಠೇಶ್ವರ ಮಠದ ಪೂಜ್ಯರಾದ ಶ್ರೀ ಗುರುಬಸವ ಸ್ವಾಮಿಗಳು ಈ ಗ್ರಂಥದ ಸರಣಿ ಓದಿಗೆ ತುಂಬು ಹೃದಯದಿಂದ ಒಪ್ಪಿಗೆ ಸೂಚಿಸಿ ಹರಸಿದ್ದಾರೆ. ಕೃಷಿ ಜ್ಞಾನ ಪ್ರದೀಪಿಕೆಯ ಜ್ಞಾನದ ಬಲದಿಂದ ನಮ್ಮ ರೈತರ ಕೃಷಿ ಘನವಾಗಲಿ ಎಂದು ಹಾರೈಸುತ್ತಾ ಅಪಾರವಾದ ದಿವ್ಯವಾದ ಭಾರತೀಯ ಕೃಷಿ ಜ್ಞಾನದ ಭಂಡಾರವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಕೃಷಿ ಜ್ಞಾನ ಪ್ರದೀಪಿಕೆ ಪೂರ್ವಭಾಗ 1ನೇ ಪ್ರಕರಣವು ಕೃಷಿಕರಾದ ಯಜಮಾನರಿಗೆ ಹೇಳುವ ನೀತಿಯು. ಸರ್ವತ್ರಾಣಿಯಾದ ದೇವರು ಸಕಲೈಶ್ವರ್ಯ ಸಂಪತ್ಕರವಾದ ದ್ರವ್ಯವನ್ನು ಸೂಕ್ಷ್ಮ ರೂಪಿನಿಂದ ಭೂಮಿಯಲ್ಲಿ ಮರೆಮಾಡಿದ್ದಾನೆ.